ಉಚ್ಚರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶ್ವಾಸಕೋಶ ಕಸಿ ಕುರಿತಂತೆ ನಾಳೆ ಅಂತಿಮ ತೀರ್ಮಾನ. ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ನೀಡುವ ಮೂಲಕ ಸರ್ಕಾರದಿಂದ ಗೊಂದಲ ಸೃಷ್ಟಿ, ಪ್ರತಿಪಕ್ಷ ಬಿಜೆಪಿ ಆರೋಪ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ. ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ. ಆಕಾಶವಾಣಿಯಲ್ಲಿ 2026 June 8 ವಿವಿಧ ಕಾರ್ಯಕ್ರಮಗಳ ಹೂರಣ. ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ, ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು, ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ. ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ನಾಡಿನ ಸಮಸ್ತ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರಳು ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹರಳೆಣ್ಣೆ ಅಥವಾ ಔಡಲ ಕೃಷಿ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಔಡಲ ಕೃಷಿ ಅಥವಾ ಹರಳೆಣ್ಣೆ ಅಥವಾ ಇಂಗ್ಲೀಷ್ನಲ್ಲಿ ಕ್ಯಾಸ್ಟರ್ ಆಯಿಲ್ ಅಂತಲೇ ಹೇಳ್ತಾರೆ. ಈ ಒಂದು ಕೃಷಿಯಲ್ಲಿ ಯಾವ ಥರ ನಾವು ಲಾಭ ಮಾಡಿಕೊಳ್ಬೋದು, ನಮ್ಮ ರೈತರು ಈಗಾಗಲೇ ಯಾವ್ಯಾವ ಹೊಸ ತಳಿಗಳನ್ನು ಅಳವಡಿಸ್ಕೊಂಡಾರೆ, ಮತ್ತು ಈ ಒಂದು ಔಡಲ್ ಕೃಷಿಯಲ್ಲಿ ಯಾವ್ಯಾವ ತಂತ್ರಜ್ಞಾನ ಅಳವಡಿಸ್ಕೊಂಡ್ರೆ ಉತ್ತಮ ಆಗ್ತದೆ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತಳಿ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಆಗಿರುವ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಆಗಿರುವ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಮತ್ತು ಈ ಒಂದು ಆಕಾಶವಾಣಿಯ ಒಂದು ಕಾರ್ಯಕ್ರಮಕ್ಕೆ ಕರೆ ತಂದಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ರೈತರಿಗೆ ಹರಳೆಣ್ಣೆ ಬೇಸಾಯದ ಬಗ್ಗೆ ಹೇಳ್ಕೊಡಿ. ಹರಳು ಎಣ್ಣೆ ಹೇಗೆ ಬೆಳಿಬೇಕು, ಹರಳು ಬೀಜವನ್ನು, ಹರಳು ಗಿಡವನ್ನು, ಮತ್ತು ಇದರಿಂದ ಯಾವ್ಯಾವ ಥರದ ಉಪಯೋಗ ಇದೆ? ಮೊದಲನೇದಾಗಿ ಹರಳೆಣ್ಣೆಯ ಪರಿಚಯ ಮಾಡಿಕೊಟ್ಬಿಡಿ. ಹರಳೆಣ್ಣೆ ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇದೆ? ಈ ಒಂದು ಹರಳು ಬೆಳೆ ನಮಗೇನು ಹೊಸದಾಗಿರ್ತಕ್ಕಂಥ ಬೆಳೆ ಏನಲ್ಲ, ಇದು ಸುಮಾರು ಪುರಾತನ ಕಾಲದಿಂದಲೂ ನಮ್ಮ ಅಜ್ಜ ಅಜ್ಜಂದಿರು ಈ ಒಂದು ಅರಳು ಅಥವಾ ಔಡ್ಲ ಬೆಳೆ ಏನು ಕರಿತೀವಿ ಇದನ್ನು ಬೆಳ್ಕೊಂತ ಬರ್ತಾ ಇದ್ದಾರೆ. ಆದರೆ ಏನಂದರೆ ಅವರು ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಈ ಅರಳು ಬೆಳೆಯನ್ನು ಬೇಸಾಯ ಮಾಡ್ತಿರ್ಲಿಲ್ಲ. ಅಂದರೆ ಮನೆಗಳಿಗೆ ಎಷ್ಟು ಬೇಕು, ಮನೆ ಉಪಯೋಗಕ್ಕೆ ಅರಳೆಣ್ಣೆ ಎಷ್ಟು ಬೇಕು ಅಷ್ಟೇ ಒಂದು ಬದುಗಳಲ್ಲಿ ಹಾಕ್ಕೊಂಡು ಈ ಒಂದು ಅರಳೆ ಬೇಸಾಯವನ್ನು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅರಳು ಬೆಳೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಯಾಕೆ ಅಂತ ಹೇಳಿದರೆ ಇದರ ಒಂದು ಉಪಯೋಗ ಸುಮಾರು ಒಂದು 705 ಒಂದು ಇಂಡಸ್ಟ್ರಿಯಲ್ ಉಪಯೋಗಗಳು ಇದಾವೆ. ಇದಕ್ಕೆ ಅಗಾಧ ಪ್ರಮಾಣದ ಉಪಯೋಗ ರೀತಿಯಲ್ಲಿ ಇದೆ. ಬೇರೆ ಬೇರೆ ರೀತಿಯಲ್ಲಿ ಇದರ ಒಂದು ಪ್ರಾಡಕ್ಟ್ ಅನ್ನ ಅಂದ್ರೆ ಅರಳೆಣ್ಣೆ ಆಗಲಿ ಅಥವಾ ಅರಳೆಣ್ಣೆಯಿಂದ ಮಾಡತಕ್ಕಂಥ ಉತ್ಪನ್ನಗಳಾಗಲಿ ಬಹಳಷ್ಟು ಬಳಕೆಯಲ್ಲಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಬೇಡಿಕೆ ಬರ್ತಾ ಇದೆ. ಮೊದಲನೇದಾಗಿ ನಾವು ಈ ಒಂದು ಅರಳೆಣ್ಣೆಯನ್ನ ಹಿಂದಿನ ಕಾಲದಲ್ಲಿ ಅಥವಾ ಈಗೂ ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ ಅರಳೆಣ್ಣೆಯನ್ನ ತಲೆಗೆ ಎತ್ಕೊಳ್ಲಿಕ್ಕೆ ಬಳಕೆ ಮಾಡ್ತಾ ಇದ್ರು. ಆಮೇಲೆ ಈ ಒಂದು ಕಾಲು ನೋವು ಅಥವಾ ಕೀಲು ನೋವು ಜಾಯಿಂಟ್ ಪೇನ್ಸ್ ಅಂತ ಕರಿತೀವಿ, ಜಾಯಿಂಟ್ ಪೇನ್ಸ್ ಅಲ್ಲಿ ಅಥವಾ ಈ ಒಂದು ಮನೋವೈದ್ಯ ವೈದ್ಯಕೀಯದಲ್ಲಿ ಆ ಥರ ಒಂದು ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಈ ಹರಳೆಣ್ಣೆಯನ್ನ ವೈದ್ಯಕೀಯ ರಂಗದಲ್ಲಾಗಲಿ ಅಥವಾ ಈ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲೂ ಕೂಡ ಬಳಕೆ ಮಾಡ್ತಾರೆ. ಈಗ ನಾವೇನು ನೇಲ್ ಪಾಲಿಶ್ ಅಂತ ಕರಿತೀವಿ, ಉಗುರು ಬಣ್ಣ ಆಗಲಿ ಅಥವಾ ಸನ್ಸ್ಕ್ರೀಮ್ಸ್ ಅಂತ ಕರಿತೀವಿ, ಈ ಮುಖದ ಒಂದು ಕ್ರೀಮ್ಗಳನ್ನ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕಾಗಲಿ ಅಥವಾ ತುಟಿ ಬಣ್ಣ ತಯಾರು ಮಾಡಲಿಕ್ಕಾಗಲಿ ಉಗುರು ಬಣ್ಣ ತಯಾರು ಮಾಡಲಿಕ್ಕಾಗಲಿ ಈ ಇಂತಹ ಸೌಂದರ್ಯ ವರ್ಧಕಗಳನ್ನು ತಯಾರು ಮಾಡಲಿಕ್ಕೆ ಹರಳೆಣ್ಣೆಯ ಉತ್ಪನ್ನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ಯಾವುದೇ ತರ ಈ ಮನುಷ್ಯರಿಗೆ ಅಥವಾ ಮಾನವರಿಗೆ ಯಾವುದೇ ತರ ಒಂದು ಅಲರ್ಜಿ ಇರೋದಿಲ್ಲ ಈ ಒಂದು ಎಣ್ಣೆ, ಆದ್ದರಿಂದ ಇದರ ಬಳಕೆ ಅತಿ ಹೆಚ್ಚಾಗಿರುತ್ತೆ. ಇದು ತಿನ್ನಕ್ಕೂ ಕೂಡ ಉಪಯೋಗಿಸ್ತಾರೆ, ಅಡಿಗೆಲ್ಲೂ ಕೂಡ ಉಪಯೋಗಿಸ್ತಾರೆ, ಅದು ಕೂಡ ಇದೆಯಲ್ಲ. ಇದು ಏನಂದ್ರೆ ನಾವು ಅಖಾದ್ಯ ಎಣ್ಣೆ ತೈಲ ಅಂತ ಕರಿತೀವಿ ಇದನ್ನ. ಯಾಕಂದ್ರೆ ಖಾದ್ಯ ಅಂತಂದ್ರೆ ನಾವು ಅಡಿಗೆಗೆ ಬಳಸತಕ್ಕಂತ ಎಣ್ಣೆಗಳನ್ನ ಖಾದ್ಯ ತೈಲ ಅಂತ ಕರಿತೀವಿ. ಯಾವುದು ಅಡಿಗೆಗೆ ಬಳಸೋದಿಲ್ವೋ ಅದನ್ನ ಅಖಾದ್ಯ ತೈಲ ಅಂತ ಕರಿತೀವಿ. ಸೊ ಇದು ಒಂದು ಅಖಾದ್ಯ ತೈಲ ಗುಂಪಿಗೆ ಸೇರ್ಪಡೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ರಿಸಿನಿನ್ ಅಂತ ವಿಷಯುಕ್ತ ಆಹಾರ ಇರೋದ್ರಿಂದ ಈ ಒಂದು ಎಣ್ಣೆಯನ್ನ ನಾವು ಅಡಿಗೆ ಎಣ್ಣೆಗೆ ಬಳಸೋದಿಲ್ಲ. ಈ ಒಂದು ಎಣ್ಣೆಯನ್ನ ಅಡಿಗೆಗೆ ಬಳಸದೆ ಕೂಡ ಬೇರೆ ಬೇರೆ ವಿವಿಧ ರಂಗಗಳಲ್ಲಿ ಎಣ್ಣೆಯನ್ನ ಬಳಕೆ ಮಾಡ್ತಿರೋದ್ರಿಂದ ಇದಕ್ಕೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ ಸರ್. ಈಗ ವೈದ್ಯಕೀಯ ರಂಗದಲ್ಲಾಗಲಿ, ಸೌಂದರ್ಯ ವರ್ಧಕಗಳನ್ನ ಉತ್ಪಾದನೆ ಮಾಡಲಿಕ್ಕಾಗಲಿ, ಮತ್ತೆ ಈ ಎಣ್ಣೆ ತೆಗೆದ ನಂತರ ಏನು ಅರಳಿ ಹಿಂಡಿ ಉಳಿಯುತ್ತಲ್ಲ, ಆ ಅರಳಿ ಹಿಂಡಿಯನ್ನು ಕೂಡ ನಾವು ಒಂದು ಬಯೋ ಫರ್ಟಿಲೈಸರ್ ಆಗಿ ಬಳಕೆ ಮಾಡ್ತೀವಿ. ಅಂದ್ರೆ ಜೈವಿಕ ಗೊಬ್ಬರವಾಗಿ ಮುಖ್ಯವಾಗಿ ಈಗ ನಾವು ತೋಟಗಾರಿಕೆ ಬೆಳೆಗಳಾಗಲಿ, ಈ ಒಂದು ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಆರ್ಟಿಕಲ್ಚರ್ ಬೆಳೆಗಳಲ್ಲಾಗಲಿ ಅಥವಾ ಪ್ಲಾಂಟೇಶನ್ ಬೆಳೆಗಳಲ್ಲಾಗಲಿ, ಕಾಫಿ ತೋಟ ಅಥವಾ ಈ ಟೀ ತೋಟದಲ್ಲಿ, ಅರೇಕ ಕೊಕೊನಟ್ ಈ ತರ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಕ್ಕಂತ ಈ ಟರ್ಮೈಟ್ಸ್ ಬಾಧೆ ಬಹಳಷ್ಟು ಇರುತ್ತೆ. ಆಮೇಲೆ ನೆಮಟೋಡ್ಸ್ ಬಾಧೆಗಳು ಕೂಡ ಜಾಸ್ತಿ ಇರುತ್ತೆ. ನೆಮಟೋಡ್ಸ್, ಟರ್ಮೈಟ್ಸ್ ಈ ತರ ಒಂದು ಬಾಧೆಯನ್ನ ಅಂದ್ರೆ ಒಂದು ಕೀಟ ಬಾಧೆಗಳನ್ನ ತಡೆಗಟ್ಟಲು ಕೂಡ ಈ ಜೈವಿಕ ಗೊಬ್ಬರವಾಗಿ ಬಳಕೆ ಮಾಡ್ತಾರೆ ಅರಳಿ ಹಿಂಡಿಯನ್ನ. ಇದು ಬಹಳಷ್ಟು ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇದಲ್ದೇನೆ ಪ್ರತಿಯೊಂದು ಭಾಗ ಅಂದ್ರೆ ಅರಳು ಗಿಡದ ಪ್ರತಿಯೊಂದು ಭಾಗ ಕೂಡ ಒಂದಿಲ್ಲದ ಒಂದು ಉಪಯೋಗಕ್ಕೆ ಬರೋದ್ರಿಂದ ಇದು ಬಹುಪಯೋಗಿ ಅಂತ ಕೂಡ ಕರಿಬಹುದು. ಈಗ ನಾವು ಅರಳು ಈಗ ನೀವು ನೋಡಬಹುದು ಅರಳು ಗಿಡದಲ್ಲಿ ಕಾಂಡ, ಬಲಿಷ್ಠವಾದ ಕಾಂಡ ಇರುತ್ತೆ. ಆ ಕಾಂಡವನ್ನ ಈ ಪೇಪರ್ ಇಂಡಸ್ಟ್ರಿ ಪೇಪರ್ ತಯಾರು ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡೋದು ಸರ್ಕಾರದಿಂದ ಕೂಡ ಬಹಳಷ್ಟು ಒತ್ತಡ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಅರಳು ಗಿಡದಲ್ಲಿರ್ತಕ್ಕಂಥ ನಾವು ಪಿಟಿಓಲ್ ಅಂತ ಹೇಳಿ ಕರಿತೀವಿ, ಆ ಪಿಟಿಓಲ್ ನ ಈ ಒಂದು ಬಯಾಲಜಿಕಲ್ ಸ್ಟ್ರಾ ಆಗಿ ಕೂಡ ಬಳಕೆ ಮಾಡಬಹುದು. ಅಂದ್ರೆ ಇದು ಅದನ್ನ ನಾವು ಎಲೆಯನ್ನ ಕಟ್ ಮಾಡಿಕೊಂಡ್ರೆ ಆ ಎಲೆ ತುದಿ ಏನೋ ಇರುತ್ತೆ ದಂಡು, ಆ ಒಂದು ತುದಿ ನಾವು ಒಂದು ಪ್ಲಾಸ್ಟಿಕ್ ಸ್ಟ್ರಾ ಯಾವ ತರ ಬಳಕೆ ಮಾಡ್ತೀವಿ ತೆಂಗಿನ ನೀರು ಕುಡ್ಲಿಕ್ಕಾಗ್ಲಿ ಜ್ಯೂಸ್ ಕುಡ್ಲಿಕ್ಕಾಗ್ಲಿ ಅದೇ ತರ ಈ ಒಂದು ಸ್ಟ್ರಾ ಅಂತ ಉಪಯೋಗ ಮಾಡ್ಕೋಬಹುದು. ಅದಲ್ದೇನೆ ಈ ಒಂದು ಎಲೆಯನ್ನ ಒಣಗಿಸಿ ಪೌಡರ್ ತರ ಮಾಡಿ ಆ ಪೌಡರ್ನ ಒಂದು ನಾವು ಬಯೋಪೆಸ್ಟಿಸೈಡ್ ಅಂತ ಕೂಡ ಕೀಟ ಕೆಲವೊಂದು ರಸ ಇರುವ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕೂಡ ಬಳಕೆ ಮಾಡಬಹುದು. ಈ ತರದ ಒಂದು ಉಪಯೋಗ ಇರೋದ್ರಿಂದ ಅಂದ್ರೆ ಈಗ ಬೇವಿನ ಹಿಂಡಿ, ನಾವು ಬೇವಿನ ಎಲೆ, ಬೇವಿನ ಬೀಜ ಅದೆಲ್ಲ ಮಾಡ್ತೇವೆ ನಾವು, ಏನು ಅದೆಲ್ಲ ಮಾಡಿ ನಾವು ಕೀಟನಾಶಕ ಆಗಿ ಉಪಯೋಗಿಸ್ತಾ ಇದ್ದೇವೆ, ಗೊಬ್ಬರ ಪೆಸ್ಟಿಸೈಡ್ ಅಂತ ಏನು ಹೇಳ್ತೀವಿ ಅದೇ ತರ ಇದು ಪರ್ಯಾಯವಾಗಿ ಇದನ್ನು ಕೂಡ ಬಳಕೆ ಮಾಡ್ಕೋಬಹುದು. ಕ್ಯಾಸ್ಟರ್ ಗಿಡನ, ಕ್ಯಾಸ್ಟರ್ ಎಲೆಯನ್ನ ಆಮೇಲೆ ಎಲೆಯನ್ನ ಇನ್ನೂ ಒಂದು ಬಹುಮುಖ್ಯವಾಗಿ ಇದನ್ನು ಎರಿ ಜಾತಿಯ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡಲು ಕೂಡ ಬಳಕೆ ಮಾಡ್ತಾರೆ. ಇದನ್ನು ಸುಮಾರು ನಾವು ಅಸ್ಸಾಂ ಅಲ್ಲಿ ಇದರ ಒಂದು ಉಪಯೋಗವನ್ನ ಬಹಳಷ್ಟು ಕಾಣಬಹುದು. ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಎರಿ ಸಿಲ್ಕ್ ಈಗ ಅಹಿಂಸಾ ಒಂದು ರೇಷ್ಮೆ ಪದ್ಧತಿಯಲ್ಲಿ ಈಗ ಬೆಳಿಬೇಕು ಅಂತ ಹೇಳಿ, ಅಂದ್ರೆ ಈಗ ಅಲ್ಲಿ ಏನಾಗುತ್ತೆ ಈ ಕ್ಯಾಸ್ಟರ್ ಅಂದ್ರೆ ಅಥವಾ ಅರಳು ಎಲೆಯನ್ನ ನಾವು ಎಲೆಯನ್ನ ಕಿತ್ಕೊಂಡು ಹೋಗಿ ಮೇಯಿಸೋದಾಗ್ಲಿ ಅಥವಾ ಗಿಡದಲ್ಲೇ ಹಾಗೇನೆ ಒಂದು ಎರಿ ಜಾತಿಯ ರೇಷ್ಮೆ ಹುಳುಗಳನ್ನ ಸಾಕಬಹುದು. ಅದು ಕೂಡ ಒಂದು ಪದ್ಧತಿಯಲ್ಲಿದೆ. ತರ ಒಂದು ಎಲೆಗಳನ್ನ ಕಿತ್ತು ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡುವುದರಿಂದ ಈಗ ರೈತರು ಎರಡೂ ತರ ಅಂದ್ರೆ ನಾವು ಇದನ್ನ ಹೆಚ್ಚಿನ ಒಂದು ಇಳುವರಿಗೂ ಕೂಡ ಬೆಳ್ಕೋಬಹುದು, ಮತ್ತೆ ಈ ತರ ರೇಷ್ಮೆ ಹುಳು ಸಾಕಾಣಿಕೆ ಕೂಡ ಮಾಡ್ಕೋಬಹುದು. ಸುಮಾರು 25-30% ನಷ್ಟು ಎಲೆಗಳನ್ನು ಕಿತ್ತರೂ ಕೂಡ ಆ ಇಳುವರಿಗೇನು ಕುಂದೆ ಬರಲ್ಲ. ಸೊ ಹಂಗಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಬಿಡುಗಡೆ ಇರತಕ್ಕಂತ ಸಂಕರಣ ತಳಿಗಳೇನಿದಾವೆ ಅಥವಾ ತಳಿಗಳೇನಿದಾವೆ ಆ ತಳಿಗಳನ್ನ ಬಳಕೆ ಮಾಡಿಕೊಂಡು ರೈತರು ಈ ಪದ್ಧತಿಯನ್ನು ಕೂಡ ಅನುಸರಿಸಿಕೊಳ್ಳಬಹುದು. ಅಂದ್ರೆ ಎರಿ ಜಾತಿಯ ರೇಷ್ಮೆ ಹುಳುಗಳನ್ನು ಬೆಳೆಯಕ್ಕೆ ಶುರು ಮಾಡಬಹುದು. ಅದು ಏನು ಅಹಿಂಸ ಅಂತ ಹೇಳಿದ್ರಲ್ಲ, ಈಗ ಏನಂದ್ರೆ ಈಗ ನಾವು ಮಲ್ಬರಿಯಲ್ಲಿ ಏನಾಗುತ್ತೆ ಮಲ್ಬರಿ ಸರ್ ಮಲ್ಬರಿ ಅದರಲ್ಲಿ ಏನಾಗುತ್ತೆ ಅಲ್ಲೇ ಒಂದು ಆ ಕಕೂನಲ್ಲೇ ಅದು ಹುಳ ಒಳಗಡೆನೆ ಉಳಿದ್ಬಿಡುತ್ತೆ, ಉಳಿದಿರುತ್ತೆ ಮತ್ತೆ ಅಲ್ಲೇ ಸತ್ತೋಗಿರುತ್ತೆ. ಆದ್ರೆ ಇದರಲ್ಲಿ ಏನಾಗುತ್ತೆ, ಇದಾದಂಗ ಹಿಂಸೆ ಹಿಂಸೆ ಮಾಡದಂಗಾಗುತ್ತೆ. ಅದೇ ಅಹಿಂಸೆ ಅಂದ್ರೆ ಇದರಲ್ಲಿ ಏನಾಗುತ್ತೆ, ಆ ಹುಳು ಅದರಲ್ಲಿ ಇರಲ್ಲ, ಅಂದ್ರೆ ಆ ಚಿಟ್ಟೆಯಾಗಿ ಮೇಲೆ ಹೋಗ್ಬಿಡುತ್ತೆ, ಮೇಲೆ ಹೋಗ್ಬಿಡುತ್ತೆ. ಹೋಗಿ ಇದನ್ನ ಅಷ್ಟೇ ಉಪಯೋಗಿಸ್ತೀವಿ. ಇದು ಈ ಒಂದು ರೇಷ್ಮೆ ಇರ್ತದಲ್ಲ, ಈ ರೇಷ್ಮೆಯನ್ನ ನಾವು ಈಗ ಸ್ವೆಟರ್ ಗಳ ಈ ವಿಂಟರ್ ವೇರ್ಸ್ ಅಂತ ಏನ್ ಕರಿತೀವಿ ಆ ತರ ಒಂದು ಸ್ವೆಟರ್ ಗಳನ್ನ ತಯಾರು ಮಾಡ್ಲಿಕ್ಕಾಗ್ಲಿ, ಮಫ್ಲರ್ಸ್ ತಯಾರು ಮಾಡ್ಲಿಕ್ಕಾಗ್ಲಿ, ಈ ತರದ ಒಂದು ಚಳಿಗಾಲದ ಒಂದು ವಸ್ತ್ರಗಳನ್ನ ಉಡುಪುಗಳನ್ನ ತಯಾರು ಮಾಡ್ಲಿಕ್ಕೆ ಈ ತರ ರೇಷ್ಮೆ ಈಗಾಗಲೇ ಶುರು ಆಗಿದೆ, ಆವಿಷ್ಕಾರ ಕೂಡ ಆಗಿದೆ. ಹೌದು ಹೌದು, ಈಗಲೇ ಅಸ್ಸಾಂದಲ್ಲಿ ಇದು ಮಾಡ್ತಾ ಇದ್ದಾರೆ. ಈವನ್ ಬೆಂಗಳೂರಲ್ಲಿ ನಮ್ಮ ಒಂದು ಏನು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರಲ್ಲಿ ಕೂಡ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅವರು ಕೂಡ ಈ ತರದ ಒಂದು ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ಯಾವ ತರದ ತಳಿಗಳು ಈ ಒಂದು ರೇಷ್ಮೆ ಸಾಕಾಣಿಕೆ ಮಾಡ್ಲಿಕ್ಕೆ ಸೂಕ್ತವಾಗಿದಾವೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಕೆ ಕೂಡ ಸಂಶೋಧನೆ ಈಗಾಗಲೇ ಕೊಟ್ಟಿದ್ದೀವಿ. ಆ ಸಂಶೋಧನೆ ಕೂಡ ಈಗ ಒಂದು ಕಾರ್ಯರೂಪದಲ್ಲಿ ಇರುತ್ತೆ. ತುಂಬಾ ಸಂತೋಷ, ಯಾಕಂದ್ರೆ ಇದುವರೆಗೆ ನಾವು ರೇಷ್ಮೆ ಸಾರಿ ಉಡ್ತೇವೆ, ರೇಷ್ಮೆ ಸಾರಿ ಬಳಸ್ತೇವೆ ಅಂತ ಎಲ್ಲ ಇತ್ತು. ಅದೇ ಅದು ಹೀಗಿದೆ, ಅದು ಹಿಂಸೆ ಮಾಡಿದ್ದು, ಹುಳಗಳಿಗೆ ಸಾಯಿಸಿ ಅದನ್ನು ಮಾಡಿದ್ದು ಅಂತ ಎಲ್ಲ ಭಾವನೆ ಇತ್ತು. ಆದ್ರೆ ಮುಂಬರುವ ದಿನಗಳಲ್ಲಿ ಅದು ಕೂಡ ಒಂದು ಈ ಹೊಸ ರೀತಿಯ ಒಂದು ರೇಷ್ಮೆ ತಯಾರಾದ್ರೆ ಹುಳಗಳ ಸಾವೇ ಆಗಲ್ಲ, ತಮಗೆ ಬೇಕಾದ ರೇಷ್ಮೆ ಬಟ್ಟೆನೇ ಸಿಗ್ತದೆ, ಸಿಗ್ಬಹುದು. ತುಂಬಾ ಸಂತೋಷ ಡಾಕ್ಟರ್ ಯಮನೂರ್ ಅವರೇ. ಸೊ ಇದಲ್ಲದೇನೆ ಸರ್, ಈಗ ಇದು ಇತ್ತೀಚಿನ ದಿನಗಳಲ್ಲಿ ಈಗ ವಿಮಾನಯಾನದಲ್ಲಿ ಕೂಡ ಈ ಒಂದು ಹರಳೆಣ್ಣೆಯನ್ನ ಇಂಜಿನ್ ಆಯಿಲ್ ಆಗಿ ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಬಹುದು, ನಾವು ಚಳಿಗಾಲ ಶುರುವಾಗಿದೆ. ಈ ಚಳಿಗಾಲದಲ್ಲಿ ಯಾವುದೇ ತರ ತೈಲಗಳು ನೀವು ಮನೆಯಲ್ಲಿ ಇಟ್ಟಿರ್ತಕ್ಕಂಥ ತೈಲಗಳನ್ನು ನೋಡಬಹುದು, ಅವು ಘನೀಕರಗೊಂಡ್ಬಿಡ್ತವೆ. ಅದು ಘನೀಕರಗೊಂಡು ನಾವು ಅದನ್ನ ಬಿಸಿ ಮಾಡಿ ಮತ್ತೆ ನಾವು ತಲೆಗೆಚ್ಕೊಳ್ಳೋದಾಗ್ಲಿ ಅಥವಾ ಅಡಿಗೆ ಮಾಡ್ಲಿಕ್ಕಾಗ್ಲಿ ಬಿಸಿ ಮಾಡಿದಾಗ ಮಾತ್ರ ಉಪಯೋಗಕ್ಕೆ ಬರುತ್ತವೆ. ಅದೇ ಈ ಹರಳೆಣ್ಣೆ ವಿಶೇಷ ಗುಣ ಅಂತ ಹೇಳಿದ್ರೆ ಯಾವುದೇ ತರ ಉಷ್ಣಾಂಶ ಇರಲಿ ಅಥವಾ ಯಾವುದೇ ತರ ಉಷ್ಣಾಂಶ ಹೆಚ್ಚಾಗಿರ್ಲಿ ಅಥವಾ ಕಡಿಮೆ ಆಗಿರಲಿ ಇದರ ಒಂದು ತನವನ್ನ ಕಳ್ಕೊಳ್ಳೋದಿಲ್ಲ. ಇದು ಪಾಶ್ಚಾತ್ಯರ ವಿಸ್ಕಾಸಿಟಿ ಅಂತ ಏನ್ ಹೇಳ್ತೀವಿ, ಅದರ ವಿಸ್ಕಾಸಿಟಿ ಆ ಗುಣಧರ್ಮವನ್ನ ಕಳೆಯೋದಿಲ್ಲ. ಇದು ನೀವು ಫ್ರಿಜ್ ಅಲ್ಲಿ ಇಟ್ಟರು ಕೂಡ ಅದೇ ತರ ಇರುತ್ತೆ, ಹೊರಗಡೆ ಇಟ್ಟರು ಕೂಡ ಅದೇ ಒಂದೇ ತರ ಇರುತ್ತೆ. ಸೊ ಈ ವಿಶೇಷ ಗುಣ ಇರೋದ್ರಿಂದ ಇದನ್ನ ವಿಮಾನಯಾನದಲ್ಲಿ ಇಂಜಿನ್ ಆಯಿಲ್ ಆಗಿ ಬಳಕೆ ಮಾಡಲಾಗುತ್ತೆ. ಮತ್ತೆ ಘರ್ಷಣೆ ವಿಮಾನ ಹಾರಾಟದಲ್ಲಿ ಕೋಲ್ಡ್ ಅಲ್ಲಿ ಹೋಗ್ತಾರೆ, ಅಗದಿ ಬಿಸಿಯಲ್ಲ ಅಂದ್ರೆ ಬಹಳಷ್ಟು ಏರುಪೇರು ಇರುತ್ತೆ ವಾತಾವರಣದಲ್ಲಿ. ತುಂಬಾ ಕಷ್ಟದಾಯಕವಾದ ಪರಿಸ್ಥಿತಿಯಲ್ಲಿ ವಿಮಾನಗಳು ಹಾರಾಡ್ತಾ ಇರ್ತವೆ. ಇದು ಈ ಕ್ಯಾಸ್ಟ್ರೋ ಆಯಿಲ್ ಸೂಕ್ತವಾಗಿರುತ್ತೆ, ಸಂಶೋಧನೆ ಕೂಡ ಆ ಬಗ್ಗೆ ಆಗಿದೆ ಈ ಬಳಕೆ ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಪಡ್ಕೋತದೆ. ಅದೇ ಹೇಳ್ತಾ ಇದ್ದೀನಿ ಸರ್, ನಾನು ಈಗ ಏನಂದ್ರೆ ಇದು ಒಂದು ವಾಣಿಜ್ಯ ಬೆಳೆಯಾಗಿ ಮಾರ್ಪಡ್ತಾ ಇದೆ ಈ ಸುಮಾರು ವಾಣಿಜ್ಯ ಅಷ್ಟೇ ಅಲ್ಲ, ಇದು ಜೀವ ಅಮೂಲ್ಯ. ಯಾಕಂದ್ರೆ ವಿಮಾನ ಮೇಲೆ ಸಾವಿರಾರು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹೋಗ್ತಿರ್ತಾರೆ. ಅದು ಸೂಕ್ತವಾದ ಈಗ ಎಣ್ಣೆ ಅಲ್ಲಿ ಬಳಸುವಂತ ಇಂಜಿನ್ ಆಯಿಲ್ ಎಲ್ಲ ಜಡ್ಡುಗಟ್ಬಿಟ್ರೆ ಹೇಗೆ, ಅದು ಮಂಜುಗಡ್ಡೆ ಆಗ್ಬಿಟ್ರೆ ಹೇಗೆ. ಈ ತರ ಒಂದು ಬೇಡಿಕೆ ಇರೋದ್ರಿಂದ ವಿಮಾನಯಾನದಲ್ಲಾಗ್ಲಿ ಅಥವಾ ಈ ಒಂದು ಔಷಧಿಯ ಗುಣ ಹೊಂದಿರತಕ್ಕಂತ ಈ ವೈದ್ಯಕೀಯ ರಂಗದಲ್ಲಾಗ್ಲಿ, ಸೌಂದರ್ಯ ವರ್ಧಕ ತಯಾರಿಕೆ ರಂಗದಲ್ಲಾಗ್ಲಿ, ಅಥವಾ ಇದನ್ನ ಈ ವಾರ್ನಿಶ್ಗಳು, ಪೇಂಟ್, ಆಮೇಲೆ ಈ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಘರ್ಷಣೆಯನ್ನ ಕಡಿಮೆ ಮಾಡಲು ಕೀಲೆಣ್ಣೆಯಾಗಿ ಕೂಡ ಬಳಸ್ತಾರೆ, ಅಂದ್ರೆ ಲುಬ್ರಿಕೆಂಟ್ ಅಂತ ಕರಿತೀವಿ. ಅಂದ್ರೆ ಈ ಹರಳೆಣ್ಣೆ ಒಂಥರ ಜಿಡ್ಡು ಜಾಸ್ತಿ ಮತ್ತೆ ದಪ್ಪ ಜಾಸ್ತಿ ಇರುತ್ತೆ ಉಳಿದ ಎಣ್ಣೆಗಳಿಗೆ ಹೋಲಿಸಿದ್ರೆ. ಹೌದು ಹೌದು. ಸೊ ಈ ತರ ಒಂದು ಗುಣ ಇರೋದ್ರಿಂದ ಇದನ್ನ ಒಂದು ಬಹಳಷ್ಟು ಬಹುಪಯೋಗಿ ಎಣ್ಣೆ ಕಾಳು ಅಂತ ಕೂಡ ಕರಿಬಹುದು. ಸುಮಾರು 9 ಎಣ್ಣೆಕಾಳು ಬೆಳೆಗಳಿದಾವೆ, 9 ಎಣ್ಣೆಕಾಳು ಬೆಳೆಗಳಲ್ಲಿ ಇದು ಒಂದು ಅಖಾದ್ಯ ಎಣ್ಣೆಕಾಳು ಬೆಳೆ ಅಂತ ಕರಿತೀವಿ. ಅಲ್ಲ, ಇಲ್ಲಿ ಕೆಲವು ಕಡೆ ಖಾದ್ಯವಾಗಿ ಉಪಯೋಗಿಸ್ತಾರಲ್ಲ, ಅದು ಹೇಗೆ, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಇದನ್ನ? ಖಾದ್ಯವಾಗಿ ಹೆಚ್ಚಿನ ಒಂದು ಅಂದ್ರೆ ನಾವು ಕೆಲವೊಂದು ಬಂದಿದೆ ಇದು, ಈಗ ಕೆಲವೊಂದು ಕ್ಯಾಸ್ಟ್ರೋಲ್ ಎಡಿಬೈಲ್ ಆಯಿಲ್ ಅಂತಾನೆ ಬಂದಿದೆ. ಇದನ್ನ ಏನ್ ಮಾಡ್ತೀವಿ, ಸಂಸ್ಕರಿಸಿ ಮಾಡ್ತಾರೆ ಹೇಗೆ? ಇದರಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ರಿಸಿನಿನ್ ಅಂತ ಕಂಟೆಂಟ್ ಇರುತ್ತೆ, ವಿಷಯುಕ್ತ ಇರೋದ್ರಿಂದ, ಆ ಪದಾರ್ಥ ಇರೋದ್ರಿಂದ ಇದನ್ನ ನಾವು ಡೈರೆಕ್ಟ್ ಆಗಿ ಬಳಕೆ ಮಾಡಕ್ಕಾಗಲ್ಲ ಅಡಿಗೆ ಎಣ್ಣೆಯಾಗಿ. ಆದ್ರೆ ನಾವು ಇದನ್ನ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಈಗ ನಾವು ಮನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈಗ ಅಜ್ಜ ಅಥವಾ ಅಜ್ಜಿಯವರು ಇದ್ರೆ ಅವ್ರಿಗೆ ಗುರ್ತಿರುತ್ತೆ. ಸೊ ಈಗ ಮಕ್ಕಳಿಗೆ ಏನಾದರೂ ಹೊಟ್ಟೆ ಉಬಾರ ಅಂತ ಹೇಳ್ತೀವಿ, ಸೊ ಆತರ ಕಾನ್ಸ್ಟಿಪೇಷನ್ ಮಲಬದ್ಧತೆ ಒಂದು ಸಮಸ್ಯೆ ಇದ್ರೆ ಅದನ್ನು ಹೋಗಲಾಡಿಸಲಿಕ್ಕೆ ಸಣ್ಣದ ಒಂದು 100 ml ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಇದೊಂದು 1/2 ಚಮಚ ಹಾಕಿ ಡೈರೆಕ್ಟ್ ಆಗಿ ಹರಳೆಣ್ಣೆಯನ್ನೇ ಹಾಕಿ ಮಕ್ಕಳಿಗೆ ಕುಡಿಸ್ತಾ ಇದ್ರು. ಸೊ ಆತರ ಇದ್ದಾಗ ಮಲಬದ್ಧತೆ ನಿವಾರಣೆ ಆಗೋದು ಕೂಡ ನೋಡಬಹುದು ನಾವು. ಅದೇ ಅದೇ ರೀತಿ ಈಗ ಒಂದು ಎಲ್ಲಾದರೂ ಈ ಸಿಲಿಂಡರ್ಗಳಿಂದ ಕಾಲುಗಳಲ್ಲಿ ಸೀಳುವಿಕೆ ಕಾಣ್ತೀವಿ ನಾವು. ಹೌದು, ಅಂತಹ ಒಂದು ಕಾಲು ಸೀಳುತ್ತಾ ಇದ್ರೆ ಈ ಎಣ್ಣೆಯನ್ನ ಬಳಕೆ ಮಾಡೋದ್ರಿಂದ ಅದು ಕೂಡ ಒಂದು ನಿವಾರಣೆ ಮಾಡಬಹುದು ನಾವು. ಆತರ ವೈದ್ಯಕೀಯ ಒಂದು ರಂಗದಲ್ಲೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಮತ್ತೆ ಈಗಾಗಲೇ ನೀವು ನೋಡಬಹುದು ಬಹಳಷ್ಟು ಮಸಾಜ್ ಸೆಂಟರ್ಗಳಲ್ಲಿರಲಿ ಈ ಒಂದು ಎಣ್ಣೆಯನ್ನ ಬಳಕೆ ಮಾಡ್ತಾರೆ. ಥಿಕ್ನೆಸ್ ಜಾಸ್ತಿ ಇರುತ್ತೆ. ಹೌದು, ತುಂಬಾ ಸಂತೋಷ ಡಾಕ್ಟರ್ ಯಮನೂರ್ ಅವರೇ. ಈಗ ಇದು ಹರಳೆಣ್ಣೆ ಅಥವಾ ಹರಳು ಗಿಡದ ಬೇಸಾಯದ ಬಗ್ಗೆ ಹೇಳ್ಕೊಡಿ. ಯಾವ ತರದ ತಳಿಗಳು ಇಲ್ಲಿ ಬರುತ್ತೆ, ಯಾವ ತರ ಮಣ್ಣು ಬೇಕಾಗುತ್ತೆ, ನೀರಿನ ನಿರ್ವಹಣೆ? ಈಗ ಸುಮಾರು ನಾವು ಉಪಯೋಗಗಳ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ವಿ. ಇದಾದ ಒಂದು ಉಪಯೋಗದನ್ನ ನೋಡ್ಕೊಂಡು ಇದರ ಬೇಡಿಕೆ ಹೆಚ್ಚಾಗಿರೋದ್ರಿಂದ ರೈತರು ಇದನ್ನ ನೀರಾವರಿಯಲ್ಲೂ ಕೂಡ ಒಂದು ಬೇಸಾಯ ಮಾಡಕ್ ಶುರು ಮಾಡಿದ್ದಾರೆ. ಈ ಬೆಳೆ ಮುಖ್ಯವಾಗಿ ಈ ಒಂದು ನಾವು ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಮಳೆಯಾಶ್ರಿತದಲ್ಲಿ ಆಮೇಲೆ ಕಡಿಮೆ ಫಲವತ್ತತೆ ಇರುವತ್ತಕ್ಕಂಥ ಭೂಮಿಗಳಲ್ಲಿ ಅಂದರೆ ವೇಸ್ಟ್ ಲ್ಯಾಂಡ್ಗಳಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಈಗ ರೈತರು ಅವರ ಒಂದು ಜಮೀನು ಫಲವತ್ತಾಗಿತ್ತು ಅಂತಂದರೆ ಒಳ್ಳೆಯ ಒಂದು ವಾಣಿಜ್ಯ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಬೆಳೀಲಿಕ್ಕೆ. ಈ ಬೆಳೆಯನ್ನು ಎಲ್ಲಿ ಫಲವತ್ತತೆ ಇಲ್ಲವೋ ಅಥವಾ ಎಲ್ಲಿ ಒಂದು ಏನಾದರೂ ಈ ಕಳ್ಳರ ಒಂದು ಕಾಟ ಇರುತ್ತೋ, ತಮ್ಮ ಹೊಲದಲ್ಲಿರ್ತಕ್ಕಂಥ ಬೆಳೆಗಳು ಕಳುವಾಗ್ಬಿಡ್ತಾವೋ ಅಂತಹ ಒಂದು ಹೊಲದಲ್ಲಿ ಈ ಬೆಳೆಯನ್ನ ಬೆಳೆಸ್ತಾ ಇರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಣ ಬೇಸಾಯದಲ್ಲೂ ಕೂಡ ಇದನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಮತ್ತೆ ನೀರಾವರಿಯಲ್ಲೂ ಕೂಡ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗ ಸುಮಾರು ನಾವು ಮುಂಗಾರಿನಲ್ಲಿ ಹೆಚ್ಚಾಗಿ ಒಣ ಬೇಸಾಯದಲ್ಲಿ ಬೆಳೆದಾಗ ಮುಂಗಾರಿನಲ್ಲಿ ಈ ಬೆಳೆಯನ್ನ ಬೆಳಿಬೇಕಾಗುತ್ತೆ. ಅದೇ ಹಿಂಗಾರಿನಲ್ಲಿ ಅಥವಾ ಈ ಬೇಸಿಗೆಯಲ್ಲೂ ಕೂಡ ಈ ಬೆಳೆಯನ್ನ ಬೆಳಿಬಹುದು. ಅಂದ್ರೆ ಎಲ್ಲಾ ಋತುವಿನಲ್ಲೂ ಕೂಡ ಬೇಸಾಯ ಮಾಡಬಹುದು. ನೀರಾವರಿ ಇದ್ದ ರೈತರು ಮಾತ್ರ ಹಿಂಗಾರು ಅಥವಾ ಬೇಸಿಗೆಯಲ್ಲಿ ಈ ಬೆಳೆಯನ್ನ ಬೇಸಾಯ ಮಾಡಬಹುದು. ಮಳೆಯಾಶ್ರಿತದಲ್ಲಿ ಬೆಳೆತಕ್ಕಂಥ ರೈತರು ಜೂನ್ ಮತ್ತು ಜುಲೈಯಲ್ಲಿ ಈ ಬೆಳೆಯನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಪ್ರತಿ ಎಕರೆಗೆ 2 ಕೆಜಿ ಬೀಜ ಬೇಕಾಗುತ್ತೆ. ಮತ್ತೆ ನಾವು ರೈತರು ನೀರಾವರಿಯಲ್ಲಿದ್ದರೆ ಒಂದು ಸ್ವಲ್ಪ ಅಂತರ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ಒಣ ಬೇಸಾಯದಲ್ಲಿರ್ತಕ್ಕಂಥ ರೈತರಿಗೆ ನಾವು 4 ಅಡಿ ಅಥವಾ 2 ಅಡಿ ಕೊಡಿ ಅಂತ ಹೇಳ್ತೀವಿ. ಅಂದರೆ ಬೀಜದಿಂದ ಬೀಜಕ್ಕೆ 2 ಅಡಿ ಮತ್ತು ಸಾಲಿಂದ ಸಾಲಿಗೆ 4 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ ಒಣ ಬೇಸಾಯದಲ್ಲಿ ಬೆಳೆದ್ರೆ. ಅದೇ ನೀರಾವರಿಯಲ್ಲಿ ಬೆಳೆದಾಗ ಅಂತರ ಜಾಸ್ತಿ ಕೊಡಬೇಕಾಗುತ್ತೆ. ಸುಮಾರು 6 ಅಡಿ ಕೊಟ್ಟರೂ ಅಡ್ಡಿ ಇಲ್ಲ. ಸೊ ಸಾಲಿಂದ ಸಾಲಿಗೆ 6 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಕೊಟ್ಕೊಂಡು ಬೇಸಾಯ ಮಾಡಿದಾಗ ಒಂದು ಹೆಚ್ಚಿನ ನಾವೇನು ಪಂಗ್ಲು ಅಥವಾ ಹೆಚ್ಚಿನ ಗೊನೆಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತು ಪ್ರತಿ ಗೊನೆಯಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಒಂದು ಹೆಚ್ಚಿನ ಇಳುವರಿಯನ್ನು ರೈತರು ಪಡ್ಕೋಬಹುದು. ಸೊ ಈಗ ಒಂದು ನಮ್ಮ ವಿಶ್ವವಿದ್ಯಾಲಯದಿಂದ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಿಂದ ಇತ್ತೀಚೆಗೆ ಹೊಸ ಒಂದು ಸಂಕರಣ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. BCH 162 ಅಂತೇಳಿ ಅದರ ಒಂದು ಸಂಕರಣ ತಳಿಯ ಹೆಸರು. ಈ BCH 162 ಸಂಕರಣ ತಳಿ ಒಣ ಬೇಸಾಯಕ್ಕೆ ಬಹಳಷ್ಟು ಸೂಕ್ತವಾಗಿರತಕ್ಕಂಥ ಸಂಕರಣ ತಳಿ. ಮತ್ತೆ ನೀರಾವರಿಯಲ್ಲೂ ಕೂಡ ರೈತರು ಇದನ್ನ ಬೆಳೆದಿದ್ದಾರೆ, ಒಂದು ಹೆಚ್ಚಿನ ಇಳುವರಿ ಪಡ್ಕೋತಾ ಇದ್ದಾರೆ. ಸೊ ಇದರ ಒಂದು ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಲಭ್ಯತೆ ಇರ್ತವೆ. ಇದಲ್ಲದೇ ಇನ್ನು ICH 66 ಅಂತೇಳಿ ಸಂಕರಣ ತಳಿ ಇದೆ. ಮತ್ತೆ ICH 5 ಅಂತೇಳಿ ಒಂದು ನಮ್ಮ ಕೋಆರ್ಡಿನೇಟಿಂಗ್ ಯೂನಿಟ್ ಇಂದ, ಹೈದರಾಬಾದ್ ಅಲ್ಲಿ ನಮ್ದು ಕೋಆರ್ಡಿನೇಟಿಂಗ್ ಯೂನಿಟ್ ಇದೆ. ಆ ಒಂದು ಕೋಆರ್ಡಿನೇಟಿಂಗ್ ಯೂನಿಟ್ ಇಂದ ಬಿಡುಗಡೆ ಆಗಿರತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿರತಕ್ಕಂಥ ಕೆಲವೊಂದು ಸಂಕರಣ ತಳಿಗಳಿದ್ದಾವೆ. ಅವು ಕೂಡ ಆ ಸಂಕರಣ ತಳಿಗಳು ನಮ್ಮ ಭಾಗಕ್ಕೆ ಅಂದ್ರೆ ಕರ್ನಾಟಕ ಭಾಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಂಕರಣ ತಳಿಗಳನ್ನು ಆಯ್ಕೆ ಮಾಡಿದೀವಿ. ಈಗಾಗಲೇ ICH 5 ಅಂತ ಹೇಳಿದೆ ಮತ್ತು ICH 66 ಅಂತ ಹೇಳಿದೆ. ಈ ಸಂಕರಣ ತಳಿಯ ಬೀಜಗಳು ಕೂಡ ಲಭ್ಯ ಇರ್ತವೆ. ರೈತರು ಈ ಸಂಕರಣ ತಳಿಯ ಬೀಜಗಳನ್ನು ಬಳಕೆ ಮಾಡಿಕೊಂಡು ಒಂದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಸರ್. ಇದಲ್ಲದೆ ಈಗ ಮಣ್ಣು ಯಾವ ತರದ ಬೆಳೆಯಲ್ಲಿ ಈ ಯಾವ ತರ ಮಣ್ಣಲ್ಲಿ ಈ ಬೆಳೆ ಬೆಳಿಬಹುದು? ಈ ಒಂದು ಅರಳು ಬೇಸಾಯವನ್ನ ಕಡಿಮೆ ಆಳದ ಇರ್ತಕ್ಕಂಥ ಜಮೀನಾಗಲಿ ಅಥವಾ ಹೆಚ್ಚು ಆಳ ಇರ್ತಕ್ಕಂಥ ಜಮೀನಲ್ಲೂ ಕೂಡ ಬಿತ್ತಬಹುದಾಗಿರುತ್ತೆ. ರಾಜ್ಯದಲ್ಲಿ ಈಗಾಗಲೇ ಯಾವ್ಯಾವ ಪ್ರದೇಶದಲ್ಲಿ ಇದು ಬೆಳೀತಾ ಇದೆ? ಈ ಬೆಳೆಯನ್ನ ನಾವು ಮುಖ್ಯವಾಗಿ ಚಿತ್ರದುರ್ಗ, ನಮ್ಮ ಈ ಒಂದು ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ, ತುಮಕೂರಲ್ಲಿ ಮತ್ತೆ ಚಾಮರಾಜನಗರದ ಕೆಲವೊಂದು ತಾಲೂಕುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ನಾವು ಈಗ ನಮ್ಮ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ರೈತರಿಗೆ ಕೊಟ್ಟು ಆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಂದ ರೈತರಿಗೆ ಈ ವಿಷಯ ಒಂದು ಪ್ರಸಾರವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 10,000 ಎಕರೆಷ್ಟು ಈ ವರ್ಷ ಬಿತ್ತನೆ ಮಾಡಿದ್ದಾರೆ ರೈತರು. ಒಂದೇ ಒಂದು ಪಂಚಾಯತಿಯಲ್ಲಿ 500 ಎಕರೆ ಅರಳು ಒಂದು ಕೃಷಿಯನ್ನ ನಾವು ನೋಡಬಹುದು. ಸುಮಾರು ರೈತರು ಅಲ್ಲಿ ಬರೀ 4 ತಿಂಗಳಲ್ಲಿ 10-12 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ತುಂಬಾ ಸಂತೋಷ, ಯಾಕಂದ್ರೆ ಈಗ ಹರಳು ಬೆಳೆ ಹರಳು ಗಿಡ ಮತ್ತೆ ಹರಳು ಎಣ್ಣೆ ಅಥವಾ ಹರಳಿನ ಒಂದು ವಸ್ತುವನ್ನ ಉಪಯೋಗ ಮಾಡ್ತಾ ಹೋದ್ರೆ ಹತ್ತಾರು ಇದಾವೆ ಅಂತ ಹೇಳ್ತೀರಿ. ಅಂದ್ರೆ ಮುಂಬರುವ ದಿನಗಳಲ್ಲಿ ಹರಳು ಗಿಡ ಬೆಳಿಲಿಕ್ಕೆ ರೈತರಲ್ಲಿ ಪೈಪೋಟಿ ಕೂಡ ಉಂಟಾಗುತ್ತೆ, ಬೇರೆ ಬೇರೆ ಸಂಸ್ಥೆಗಳು ಕೂಡ ಮುಂದೆ ಬರಬಹುದು. ಯಾಕಂದ್ರೆ ಇದು ಸೌಂದರ್ಯ ವರ್ಧಕ ಅಂತೀರಿ, ಮತ್ತೆ ಈಗ ಕೀಟನಾಶಕವಾಗೂ ಬಳಸ್ತಾರೆ. ಇದು ಪರ್ಯಾಯ, ಈಗ ಏನು ನಾವು ಕಹಿ ಬೇವನ್ನ ಬಳಸ್ತಾ ಇದ್ವಿ, ಅದೇ ತರ ಇದನ್ನು ಕೂಡ ಬಳಸಬಹುದು ಅಂತ ತಾವು ಹೇಳಿದ್ರಿ. ಈ ತರದ ಒಂದು ವಿಶೇಷ ಗುಣಗಳಿರೋದ್ರಿಂದ ಬೇಡಿಕೆ ಬರ್ತಾ ಇದೆ ಸರ್. ಆಮೇಲೆ ಈ ಬೆಳೆಯನ್ನ ರೈತರು ಕೆಲವೊಬ್ರು ನಮಗೆ ಕರೆ ಮಾಡಿ ಕೇಳ್ತಾ ಇರ್ತಾರೆ, ಅಂದ್ರೆ ಸರ್ ನಮಗೆ ನಮ್ಮ ಲೋಕಲ್ ತಳಿಗಳಿಗೆ ಬೀಜ ಹಾಕೋಬಹುದಾ ಅಂತೇಳಿ. ಖಂಡಿತವಾಗಿ ಕೂಡ ಲೋಕಲ್ ಅಥವಾ ತಮ್ಮ ಸ್ಥಳೀಯ ಬೀಜಗಳನ್ನ ಬಳಕೆ ಮಾಡ್ಕೋಬಹುದು. ಆದ್ರೆ ಅದರಲ್ಲಿ ಏನಾಗುತ್ತೆ, ಈ ಒಂದು ಅರಳು ಬೆಳೆಯಲ್ಲಿ ಒಂದು ವಿಶೇಷ ಗುಣ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ, ಹೆಣ್ಣು ಮತ್ತು ಗಂಡು ಹೂಗಳ ಅನುಪಾತದ ಮೇಲೆ ಇಳುವರಿ ಅವಲಂಬನೆಯಾಗಿರುತ್ತೆ. ಈಗ ನೀವು ಸ್ಥಳೀಯ ಒಂದು ತಳಿಗಳಲ್ಲಿ ಏನಾಗಿರುತ್ತೆ, ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸುಮಾರು 90% ಗಂಡು ಹೂಗಳು ನೋಡಬಹುದು ಒಂದು ಗೊನೆಯಲ್ಲಿ, ಬರೀ 5-10% ಮಾತ್ರ ನೀವು ಹೆಣ್ಣು ಹೂಗಳ ಸಂಖ್ಯೆ ನೋಡ್ತೀರಿ. ಸೊ ಆದ ಕಾರಣ ಅಲ್ಲಿ ಏನಾಗುತ್ತೆ, 5-10% ಹೆಣ್ಣು ಹೂಗಳು ಎಲ್ಲಿರ್ತವೆ ಅಲ್ಲಷ್ಟೇ ಕಾಯಿ ಕಟ್ಕಂತೈತೆ. ಅವಾಗ ಕಾಯಿ ಕಟ್ಟಿ ನಿಮಗೆ ಇಳುವರಿ, ಈಗ ನಾವು ರಾಜ್ಯದ ಇಳುವರಿ ಮತ್ತು ನಮ್ಮ ರಾಷ್ಟ್ರದ ಇಳುವರಿ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ನಮ್ಮ ರಾಷ್ಟ್ರದ ಇಳುವರಿ ಸುಮಾರು 2-2.5 ಟನ್ ಇದೆ ಒಂದು ಹೆಕ್ಟರ್ಗೆ. ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಅರಳು ಒಂದು ಇಳುವರಿ ನೋಡಿದ್ರೆ ಬರೀ ಒಂದು 450 kg ಪ್ರತಿ ಹೆಕ್ಟರ್ಗೆ ರೈತರು ತಗೋತಾ ಇದ್ದಾರೆ. ಅಂದ್ರೆ ಅಷ್ಟು ಅಜಗಜಾಂತರವಾದ ಒಂದು ಡಿಫ್ರೆನ್ಸ್ ನಾವು ನೋಡಬಹುದು. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರೈತರು ತಮ್ಮಲ್ಲೇ ಇರತಕ್ಕಂತ ಬೀಜಗಳನ್ನ ಬಳಕೆ ಮಾಡ್ಕೋತಾರೆ. ಅದರಲ್ಲಿ ಏನಾಗುತ್ತೆ, ನಾನು ಈಗಾಗಲೇ ಹೇಳಿದ ಹಾಗೆ ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ ಇದ್ದು ಗಂಡು ಹೂಗಳ ಸಂಖ್ಯೆ ಜಾಸ್ತಿಯಾಗಿ ಅಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಒಂದು. ಮತ್ತೆ ಅವು ಏನಾಗ್ತವೆ, ಒಂದು ಮರ ಅರಳು ಅಂತ ಹೇಳ್ತೀವಿ ನಾವು. ಅಂದ್ರೆ ನೀವು ಈಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಅಥವಾ ರೈಲ್ವೆ ಆಜು ಬಾಜು ನಾವು ಜರ್ನಿ ಮಾಡಬೇಕಾದ್ರೆ ನೋಡ್ಕೊಂತ ಇರ್ಬೋದು. ಆಮೇಲೆ ಖಾಲಿ ಸೈಟ್ ಇತ್ತು ಅಂದ್ರೆ ಏನು ಇಲ್ಲ ಅಂತಂದ್ರೆ ಒಂದು ಅರಳು ಗಿಡ ಇರುತ್ತೆ. ಈ ತರ ಒಂದು ಅಂದ್ರೆ ವೇಸ್ಟ್ ಲ್ಯಾಂಡ್ ಅಲ್ಲಿ ಕೂಡ ಇದನ್ನ ನೋಡಬಹುದು ನಾವು. ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಅರಳಿನಲ್ಲಿ ಕಾಳು ಸಿಡಿಯುವ ಗುಣ ಇರುತ್ತೆ. ಅಂದ್ರೆ ಕಾಯಿಗಳು ಇನ್ನೂ ಪಕ್ವತೆಗೆ ಬಂದಿರಲ್ಲ, ಅವಾಗ್ಲೇನೆ ಕಾಳು ಸಿಡಿದು ಹೋಗ್ಬಿಡುತ್ತೆ, ಕೆಳಗೆ ಬಿದ್ದ್ಬಿಡುತ್ತೆ. ಈಗ ರೈತರು ಅಂತಹ ಒಂದು ಕಾಯಿಗಳನ್ನ ಮತ್ತೆ ಆರಿಸ್ಕೊಂಡು ಅದನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಈಗ ನಾವು ನೂತನವಾಗಿ ಏನು ಬಿಡುಗಡೆ ಮಾಡ್ತಾ ಇದೀವಿ, ಸಂಕರಣ ತಳಿಗಳಾಗ್ಲಿ ಅಥವಾ ತಳಿಗಳಾಗ್ಲಿ, ಅವು ಈ ಒಂದು ನಾವು ಕಾಳು ಸಿಡಿಯುವಿಕೆ ಏನು ಇದೆಯಲ್ಲ, ಈ ಕಾಳು ಸಿಡಿಯುವಿಕೆಯಿಂದ ನಿರೋಧಕತೆಯನ್ನು ಹೊಂದಿರುತ್ತೆ. ಅಂದ್ರೆ ಕಾಳು ಸಿಡಿಯೋದಿಲ್ಲ, ನಾನ್ ಶಾಟರಿಂಗ್ ಟೈಪ್ಸ್ ಅಂತ ಕರಿತೀವಿ ನಾವು. ಸೊ ಇದು ಒಂದು ಬಹಳ ಮುಖ್ಯವಾದ ಗುಣವಾಗಿರುತ್ತೆ. ಡಾಕ್ಟರ್ ಎಮ್ನೂರವರೇ, ಈಗ ನಮ್ಮ ರೈತರು ಹರಳು ಗಿಡ ಅಥವಾ ಹರಳೆಣ್ಣೆ ಅಥವಾ ಹರಳೆಣ್ಣೆ ವಸ್ತುಗಳನ್ನ ತಾವು ಪ್ರದರ್ಶನಕ್ಕೆ ಅಥವಾ ಪ್ರಾತ್ಯಕ್ಷಿಕೆ ಏನಾದ್ರು ನಮ್ಮ ರೈತರಿಗೆ ನೋಡಕ್ಕೆ ಅಥವಾ ತಿಳ್ಕೊಳಕ್ಕೆ ಇಟ್ಟಿರ್ತೀರಾ? ಈಗ ನಾವು ಪ್ರತಿ ಕೃಷಿ ಮೇಳದಲ್ಲೂ ಕೂಡ ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ಯಾವ್ಯಾವ ತಳಿಗಳ ಬೀಜಗಳು ಲಭ್ಯ ಇರುತ್ತವೆ, ಆ ಯಾವ್ಯಾವ ನೂತನ ತಳಿಗಳಿದಾವೆ, ಅಂತಹ ತಳಿಗಳ ಅಥವಾ ಮತ್ತೆ ಸಂಕರಣ ತಳಿಗಳನ್ನ ನಾವು ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆ ಸುಮಾರು ಈ ಸಾರಿ ನಮ್ಮ ಕೃಷಿ ಮೇಳಕ್ಕೆ ಒಂದು 50-54 ಲಕ್ಷ ಜನರು ಭೇಟಿ ಕೊಟ್ಟರು. ಸೊ ಅದರಲ್ಲಿ ಮುಖ್ಯವಾಗಿ ಈಗ ರೈತರು ಆ ಪ್ರಾತ್ಯಕ್ಷಗಳನ್ನ ನೋಡಿ ಸರ್ ನಮಗೆ ಈ ತರ ಅರಳು ಕೊಡಿ ಅಂತೇಳಿ ಸುಮಾರು ಜನ ನಮ್ಮಲ್ಲಿ ನೋಂದಣಿ ಮಾಡಿಸೋಗಿದ್ದಾರೆ. ಅಂದ್ರೆ ರೈತರಿಗೆ ಈ ಬೆಳೆಯ ಬಗ್ಗೆ ಗುರುತಿದೆ, ಆದ್ರೆ ಹೊಸ ಹೊಸ ಬೀಜಗಳ ಬಗ್ಗೆ ಗುರುತಿದೆ, ಬೀಜಗಳು ಮತ್ತು ಹೊಸ ಹೊಸ ಬಳಕೆ ಶುರು ಆಗಿದೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದೆ, ಪ್ರತಿಯೊಬ್ಬ ರೈತರು ಏನ್ ಕೇಳ್ತಾರೆ ಅಂದ್ರೆ ಸರ್ ನಮಗೆ ಮಾರುಕಟ್ಟೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಮಾರುಕಟ್ಟೆ ಕೂಡ, ಅದು ಸ್ವಲ್ಪ ಮಾಹಿತಿ ಕೊಡಿ. ಈಗ ಒಂದು ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ ಪ್ರತಿ ವರ್ಷ ನಾವು ಈ ಒಂದು ಅರಳನ್ನ ಪ್ರತಿ ಕ್ವಿಂಟಲ್ಗೆ ಸುಮಾರು ಒಂದು 5-6 ಸಾವಿರ ರೂಪಾಯಿ ಮಾರುಕಟ್ಟೆ ದರ ಇರುತ್ತೆ. ಸೊ ಇಲ್ಲಿ ಈಗ ನಮ್ಮ ದೇವನಹಳ್ಳಿಯಲ್ಲಿ ಒಂದು ಧನಲಕ್ಷ್ಮಿ ಅಂತ ಹೇಳಿ ಆಯಿಲ್ ಮಿಲ್ ಇದೆ ಸರ್. ಸೊ ಅಲ್ಲಿ ಸುಮಾರು ಅವರು 4-5 ಟನ್ ಪ್ರತಿ ದಿನಕ್ಕೆ ಕ್ರಷ್ ಮಾಡ್ತಾರೆ. ದೊಡ್ಡ ಪ್ರಮಾಣದ ಕೆಲಸ ಇದೆ ಅಲ್ಲಿ. ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ಅರಳೆಣ್ಣೆಯನ್ನೇ ತೆಗಿಲಿಕ್ಕಂತೇನೆ ಒಂದು ದೊಡ್ಡ ಫ್ಯಾಕ್ಟರಿ ಹಾಕಿದ್ದಾರೆ. ಅವರು ಈಗ ಅನಂತಪುರ, ಗದ್ವಾಲ್, ಆಮೇಲೆ ಈ ಕಡೆ ಬೇರೆ ತಮಿಳ್ನಾಡಿಗೆಲ್ಲ ಹೋಗಿ ಅರಳು ಬೀಜಗಳನ್ನ ಪರ್ಚೇಸ್ ಮಾಡ್ಕೊಂಡ್ಬಂದು ಗೋಡನ್ ಅಲ್ಲಿ ಸ್ಟೋರ್ ಮಾಡಿ ಪ್ರತಿ ದಿನಾನು ಆ ಮಷಿನ್ ರನ್ ಆಗ್ತಾ ಇರುತ್ತೆ. ಅಂದ್ರೆ ಅಷ್ಟು ಆ ಎಣ್ಣೆ ಅರಳೆಣ್ಣೆಯನ್ನ ಅವರು ಗುಜರಾತಿಗೆ ಕಳಿಸಿಕೊಡ್ತಾರೆ. ಆಮೇಲೆ ಇನ್ನು ಕೆಲವು ಮೈಸೂರು ಸ್ಯಾಂಡಲ್ ಸೋಪ್ ಇಂಡಸ್ಟ್ರಿಗಾಗ್ಲಿ ಈಗ ಬೇರೆ ಬೇರೆ ರಂಗದಲ್ಲೂ ಕೂಡ ಬೇಡಿಕೆ ಇರೋದ್ರಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಫರ್ಮ್ಗಳು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅವರನ್ನ ನಮ್ಮ ಒಂದು ಅರಳು ಬೇಸಾಯ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ, ವಾಟ್ಸ್ಆಪ್ ಗ್ರೂಪ್ ಇದೆ ನಮ್ದು. ಸೊ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರನ್ನು ಕೂಡ ಆಡ್ ಮಾಡಿದೀವಿ. ಈಗ ರೈತರು ಅರಳು ಬೆಳೆದರೆ ಇರ್ತಾರೆ, ಅವರು ಕೂಡ ಸರ್ ನಮ್ಮ ಕ್ವಿಂಟಲ್ ಇದೆ ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಮಿಲ್ಗೆ ಅವ್ರಿಗೆ ಕರೆ ಮಾಡಿಕೊಂಡು ಬೆಲೆಯ ಬಗ್ಗೆ ವಿಚಾರಿಸಿ ಅಲ್ಲೇ ಕೂಡ ರೈತರು ಕೊಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಹೆಮ್ನೂರ್ ಅವರೇ. ತಾವು ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಬ್ಬ ಹಿರಿಯ ವಿಜ್ಞಾನಿಗಳಾಗಿ ಹರಳು ಗಿಡ ಅಥವಾ ಹರಳು ಬೇಸಾಯ, ಹರಳೆಣ್ಣೆ ಬೇಸಾಯದ ಬಗ್ಗೆ ನಮ್ಮ ರೈತರಿಗೆ ಕುತೂಹಲ ಭರಿತವಾದ ಒಂದು ತಮ್ಮ ಅನುಭವವನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ತಮ್ಮ ಜೊತೆಗೆ ಸಂಪರ್ಕ ಮಾಡ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರಿನಲ್ಲಿ ಅರಳು ತಳಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಯೋಜನೆಯ ಮುಖ್ಯಸ್ಥನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತರು ನನ್ನ ದೂರವಾಣಿ ಸಂಖ್ಯೆಯನ್ನ ಬರ್ಕೊಂಡು ತಾವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ದೂರವಾಣಿ ಸಂಖ್ಯೆ 9844317335. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 9844371335. ಧನ್ಯವಾದಗಳು. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹರಳು ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಕೇಳಿ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ನೋಡಮ್ಮ ತಂಗಿ ಕಾಯಿ ನೋಡೇ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಹೂವ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ. ಈ ನೋಡ್ದಾರ್ ಮೂಡೋಯ್ಕು ಮೂಡಾಲ ಶಿವ ಗಂಗೆ, ಅಮ್ಮ ಕೋಡಗಲಕ್ಕೆ ಬಸವಾನ ತಂಗಿ ಹೂವ ನೋಡೆ, ಅಮ್ಮ ನೋಡ್ಬೇಕು ಮೂಡಾಲ ಶಿವ ಗಂಗೆ, ಅಮ್ಮ ಕೋಡಗಲಕ್ಕೆ ಬಸವಾನ ತಂಗಿ ಹೂವ ನೋಡೆ, ಅಮ್ಮ ಕೋಡಗಲಕ್ಕೆ ಬಸವಾನ ತಂಗಿ ಹೂವ ನೋಡೆ, ಅಮ್ಮ ಕೋಡಗಲಕ್ಕೆ ಬಸವಾನ ತಂಗಿ ಹೂವ ನೋಡೆ, ಅಮ್ಮ ಕೋಡಗಲಕ್ಕೆ ಬಸವಾನ ನೋಡಿದರೆ ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಅಮ್ಮ ಕೋಡಗಲಕ್ಕೆ ಬಸವಾನ ನೋಡಿದರೆ ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ತಂಗಿ ಕಾಯಿ ನೋಡೇ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ, ಹೂವ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ. ಹೇ ನೋಡ್ದಾರ್ ನೋಡ್ಬೇಕು ಶಿವಗಂಗೆ ಕ್ಷೇತ್ರವ, ಅಮ್ಮ ಒಳಕಲ್ಲ ತೀರ್ಥದ ಮಹಿಮೆಯ ತಂಗಿ ಹೂವ ನೋಡೆ, ಅಮ್ಮ ಒಳಕಲ್ಲ ತೀರ್ಥದ ಮಹಿಮೆಯ ತಂಗಿ ಹೂವ ನೋಡೆ, ಅಮ್ಮ ಒಳಕಲ್ಲ ತೀರ್ಥದ ಮಹಿಮೆಯ ತಂಗಿ ಹೂವ ನೋಡೆ, ಅಮ್ಮ ಒಳಕಲ್ಲ ತೀರ್ಥವ ಸವಿ ಸವಿದೋ ನಾವೆಲ್ಲ, ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ, ಹೇ ಹೂವ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ, ಹೂವ ನೋಡಮ್ಮ ತಂಗಿ ಕಾಯಿ ನೋಡೆ ಶಿವಗಂಗೆ, ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ, ಹೇ ಅಳ್ಳಾದ ನೀರಿಗೂ ಚಳ್ಳಂದ ಕಲ್ಲಿಗೋ, ಅಮ್ಮ ಬೆಚ್ಚಿಕಾಯೋ ಬಿಸಲಿಗೋ ತಂಗಿ ಹೂವ ನೋಡೆ ಅಲ್ಲವನಿಗೋ ಸೈಲಂದ ನೀರಿಗೋ ಬೆಟ್ಟದ ಮೆಟ್ಟಲಿಗೋ ಆ ಬೆಟ್ಟ ಅತ್ತೂದೆ ಬಲು ಚಂದ ತಂಗಿ ಹೂವ ನೋಡೆ ಅಲ್ಲ ನೀರಿಗೋ ಬೆಟ್ಟೋದೆ ಬಲು ಚಂದ ತಂಗಿ ಹೂವ ನೋಡೆ ಅಮ್ಮ ಬೆಟ್ಟ ಅತ್ತೂದೆ ಬಲು ಚಂದ ತಂಗಿ ಹೂವ ನೋಡೆ ಅಮ್ಮ ಬೆಟ್ಟೋದೆ ಬಲು ಚಂದ ತಂಗಿ ಹೂವ ನೋಡೆ ನೋಡಮ್ಮ ತಂಗಿ ಕೈ ನೋಡೆ ಶಿವಗಂಗೆ ಅಮ್ಮ ತೇರ ನೆಲವನೆ ಬಸವಣ್ಣ ತಂಗಿ ಹೂವ ನೋಡೆ ಹೂವ ನೋಡಮ್ಮ ತಂಗಿ ಕೈ ನೋಡೆ ಶಿವಗಂಗೆ ಅಮ್ಮ ತೇರ ನೆಲವನೆ ಬಸವಣ್ಣ ತಂಗಿ ಹೂವ ನೋಡೆ ಈ ಬೆಟ್ಟದ ಮೇಲಿರುವ ಬಸವಾನ ಸುತ್ತಿದರೆ ಅಮ್ಮ ಮಾಡ್ದಂತ ಪಾಪ ಪರಿಯಾರ ತಂಗಿ ಹೂವ ನೋಡೆ ಬೆಟ್ಟದ ಮೇಲಿರುವ ಬಸವಾನ ನೋಡಿದರೆ ಅಮ್ಮ ಮಾಡ್ದಂತ ಪಾಪ ಪರಿಯಾರ ತಂಗಿ ಹೂವ ನೋಡೆ ಅಮ್ಮ ಮಾಡ್ದಂತ ಪಾಪ ಪರಿಯಾರ ತಂಗಿ ಹೂವ ನೋಡೆ ಅಮ್ಮ ಮಾಡ್ದಂತ ಪಾಪ ಪರಿಯಾರ ತಂಗಿ ಹೂವ ನೋಡೆ ಹೇ ಶಿವಗಂಗೆ ಬೆಟ್ಟವನ್ನು ನೋಡ್ಬೇಕೋ ನಾವೆಲ್ಲ ಈ ದಕ್ಷಿಣ ಕಾಶಿ ಎಂದು ಕರೆಯುವರು ತಂಗಿ ಹೂವ ನೋಡೆ ಹಂಗೆ ನೋಡ್ಬೇಕೋಲ್ಲ ಈ ದಕ್ಷಿಣ ಕಾಶಿ ಎಂದು ಕರೆಯುವರು ತಂಗಿ ಹೂವ ನೋಡೆ ಈ ದಕ್ಷಿಣ ಕಾಶಿ ಎಂದು ಕರೆಯುವರು ತಂಗಿ ಹೂವ ನೋಡೆ ದಕ್ಷಿಣ ಕಾಶಿ ಎಂದು ಕರೆಯುವರು ತಂಗಿ ಹೂವ ನೋಡೆ ಈ ಹೂವ ನೋಡಮ್ಮ ತಂಗಿ ಕಾಯಿ ನೋಡೆ ಶಿವಗಂಗೆ ಅಮ್ಮ ತೇರ ನೆಲವನೆ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ತೇರ ನೆಲವನೆ ಬಸವಣ್ಣ ತಂಗಿ ಹೂವ ನೋಡೆ ಈ ಕಡಲೆ ಕೈಯಂಗೆ ಕೆತ್ತವರೇ ಬಸವಾನ ಅಮ್ಮ ಕಡಬಾ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಕಡಲೆ ಕೈಯಂಗೆ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಅಮ್ಮ ಕಡಬಾ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಈ ಕಡಬಾ ಬಜಾರ ಶರಣರು ಶ್ರೀ ಭಕ್ತಾರೋ ಅಮ್ಮ ಕಡದವ್ರೆ ಮೊದ್ದು ಬಸವಾನ ತಂಗಿ ಹೂವ ನೋಡೆ ಅಮ್ಮ ಕಡಬಾ ಬಜಾರ ಶರಣರು ಭಕ್ತಾರೋ ಅಮ್ಮ ಕಡದವ್ರೆ ಮೊದ್ದು ಬಸವಾನ ತಂಗಿ ಹೂವ ನೋಡೆ ಕೆತ್ತವ್ರೆ ಮೊದ್ದು ಬಸವಾನ ತಂಗಿ ಹೂವ ನೋಡೆ ಅಮ್ಮ ಕೆತ್ತವ್ರೆ ಮೊದ್ದು ಬಸವಾನ ತಂಗಿ ಹೂವ ನೋಡೆ ಹೇ ಉದ್ದುನ್ ಕಳಂಗೆ ಮಿದ್ದವರೇ ಬಸವಾನ ಅಮ್ಮ ಗುಬ್ಬಿ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಉದ್ದುನ್ ಕಳಂಗೆ ಮಿದ್ದವರೇ ಬಸವಾನ ಅಮ್ಮ ಗುಬ್ಬಿ ಬಜಾರ ಶರಣಾರೋ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಅಮ್ಮ ಗುಬ್ಬಿ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಹೇ ಗುಬ್ಬಿ ಬಜಾರ ಶರಣರು ಶ್ರೀ ಭಕ್ತಾರೋ ಮತ್ತಿದ್ದವ್ರೆ ಮೊದ್ದು ಬಸವಾನ ತಂಗಿ ಹೂವ ನೋಡೆ ಹೇ ಗುಬ್ಬಿ ಬಜಾರ ಶರಣರು ಭಕ್ತಾರೋ ಅಮ್ಮ ಕೆತ್ತವ್ರೆ ಮೊದ್ದು ಬಸವಾನ ಕೆತ್ತವ್ರೆ ಚೆನ್ನ ಬಸವಾನ ತಂಗಿ ಹೂವ ನೋಡೆ ಅಮ್ಮ ಕೆತ್ತವ್ರೆ ಚೆನ್ನ ಬಸವಾನ ತಂಗಿ ಹೂವ ನೋಡೆ ಹೇ ಹೂವ ನೋಡಮ್ಮ ತಂಗಿ ಕಾಯಿ ನೋಡೆ ಶಿವಗಂಗೆ ಅಮ್ಮ ತೇರ್ತ ಅಮ್ಮ ತೇರ ಮೆಲವನೆ ಬಸವಣ್ಣ ತಂಗಿ ಹೂವ ನೋಡೆ ತೇರ ಮೆಲವನೆ ಬಸವಾನ ಶಿವಗಂಗೆ ಅಮ್ಮ ತೇರ ಮೆಲವನೆ ಮಾಡಿ ಬಜಾರ ಶರಣಾರೋ ತಂಗಿ ಹೂವ ನೋಡೆ ಮಾವಿನ ಕಾಯಂಗೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಹೈವಳ್ಳೂರಿಗೆ ಚೈವಳ್ ಗೋಣಿ ಮಾರ ಚಂದ್ರಮ್ಮ ನಿಂಬೋ ಏ ಗೋರಿ ಖಾರ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಚಂದ್ರಮ್ಮ ನಿಂಬೋ ಹುರಿಕಾರ ಉರಗೌಡ ಲಿಂಗಾದ ಬಾಗಿಲ ಏ ತಾಯಿ ಸಯ್ಯ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಹೂವಿನ ತೋಟಕ್ಕೆ ಮುಂಚಾನೋ ಕುದುರೆಯ ಹೂವೆಲ್ಲ ನುಗ್ಗೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಹೂವೆಲ್ಲ ನುಗ್ಗೆ ಮರ್ಯಾದೋ ಮರಿಗೊಂಬ ಹಗ್ಲಿಗೆ ನೀರ ಏ ಹರುದಾರು ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಮಜ್ಜಿನ ತೋಟಕ್ಕೆ ಮುಗಿಸಾನೋ ಕುದುರೆಯ ಮಜ್ಜೆಲ್ಲ ನುಗ್ಗೆ ಏ ನೋರಿಯಾದೋ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಮಜ್ಜೆಲ್ಲ ನುಗ್ಗೆ ಮುರಿಯಾದೋ ಮುತ್ತಯ್ಯ ಮಜ್ಜಿನ ವೆಂಡೆ ಏ ಮಣಿ ಗುಂಬ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಮಜ್ಜಿನ ವೆಂಡೆ ಮಣಿ ಗುಂಬ ತಕ್ಕೊಂಡು ಅಗ್ನಿಗೆ ನೀರ ಏ ಹಾರು ನಾನು ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಮಾಡಿ ಧಡಿಗೆಗೆ ಮಕ್ಕಳ ಸುದಾರೋ ಹತ್ತುಂಡಾರ್ಯಾರೋ ಏ ಮಾನಿಯಾಗೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಹತ್ತುಂಡಾರ್ಯಾರೋ ಮನೆಯಾಗೆ ರಂಗಯ್ಯ ಸಿಕ್ಕು ಮಕ್ಕಳು ಮೇಲೆ ಏ ಧಾಯುವಾಗ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಏರೊಳ್ಳಿ ದಾನ ಏರೋ ಮಜ್ಜಿಗೆ ದಾನ ಹಂಬಾಲಿ ದಾನ ಏ ಹಾನು ದಾನ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಹಂಬಾಲಿ ದಾನ ಅನುದಾನ ಮುತ್ತಯ್ಯ ಅವನುಂಗುರದ ಕೈಲಿ ಏ ಹ್ಯಾಲಿ ದಾನ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಕಗ್ಗಲ ಕಡಿಮೇಲೆ ಒಬ್ಬನೆ ಬರುತ್ತಿದ್ದೆ ಎಬ್ಬೋಲಿ ಕರಡಿ ಏ ಹಿಂದಿರಾದು ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಎಬ್ಬೋಲಿ ಕರಡಿ ಹಿಂದಿರಾದೋ ಮುತ್ತಯ್ಯ ಕಗ್ಗಲ್ಲ ಹತ್ತಿ ಏ ಧಣಿ ತೋರೋ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಬೆಟ್ಟಕ್ಕೆ ಬೇಗೆಯ ಇಸುದೋರು ಯಾರಮ್ಮ ಪುಕ್ಕಬೆಂದು ಪುಕ್ಕ ಏ ಬೀಳುತ್ತಾವೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ ಮುದ್ದು ಕೋಗಿಲೆ ಏ ಬೆಟ್ಟಕ್ಕೆ ಬೇಗೆಯ ಇಸುದೋರು ಯಾರಮ್ಮ ಹಸಿ ಬೆಂದು ಹಕ್ಕಿ ಏ ಮಾರಿ ಬಿಂಬ ಕೋಗಿಲೆ ಸಣ್ಣ ಕೋಗಿಲೆ ಚಂಪವ ಚಿದಾಯ ಕಿರಿ ಬೇವೋ ಕೋಗಿಲೆ ಸಣ್ಣ